परीक्षा एक उत्सव है। परीक्षा को ऐसे लीजिए जैसे मानो त्योहार है। बच्चों, प्रधानमंत्री जी के इन्हीं संदेशों से प्रेरित होकर NCPCR मना रहा है परीक्षा पर्व 4.0 जो कि 11 अप्रैल से 31 मई तक चलेगा। इस बीच आप NCPCR के फेसबुक, ट्विटर, यूट्यूब व दूरदर्शन के यूट्यूब चैनल द्वारा लाइव स्ट्रीमिंग सेशन से जुड़कर परीक्षा व परीक्षा परिणाम से संबंधित तनाव एवं चिंता जैसे विषयों पर विशेषज्ञों से बात कर सकते हैं। कार्यक्रम की विस्तृत जानकारी www.ncpcr.gov.in पर प्राप्त करें। NCPCR का संवेदना टेलीकाउंसलिंग नंबर है 1800-121-2830। ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿರುವ ಪುಂಡಲಿಕ್ ಸಹದೇವ್ ವಾಲೇಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಆಕಾಶವಾಣಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಕೃಷಿಯಲ್ಲಿ ತೊಡಗಿಕೊಂಡಿರುವ ಹಳಿಯಾಳದ ಪುಂಡಲೀಕ್ ಸಹದೇವ್ ವಾಲೇಕರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಪುಂಡಲೀಕ್ ಎಸ್ ವಾಲೇಕರ್ ಅವರಿದ್ದಾರೆ. ಇವರು ಸಾತ್ಮನೆ ಗ್ರಾಮದವರು, ಹಳಿಯಾಳ ತಾಲೂಕಿನಲ್ಲಿ ಬರುತ್ತಿದ್ದರು. ಇವೊಬ್ಬ ಯುವಕ ಕೃಷಿಯೊಳಗೆ ತೊಡಕೊಂಡ್ರೆ ಉತ್ಸಾಹದಿಂದ ತೊಡಕೋಬೇಕು, ಮತ್ತು ಉತ್ಸಾಹ ಇದ್ದವರು ತೊಡಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಅವರು ಏನೆಲ್ಲ ಪ್ರಯೋಗ ಮಾಡಿದ್ದಾರೆ, ಹೋದ ಸರಿ ಬಾಳೆ ಅಂತವೆಲ್ಲನೂ ಬೆಳೆದು ಸುತ್ತಮುತ್ತ ಯಾರೂ ಬೆಳಿಲಾರದಂಗೆ ಹೆಚ್ಚಿನ ಇಳುವರಿಯನ್ನು ಪಡೆದಂಥವ್ರು. ಅವಾಗ ಆದಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಹೇಗೆ ಎದುರಿಸಿದರು, ಆ ಖುಷಿ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಪುಂಡಲಿ. ನಮಸ್ಕಾರ ಸರ್. ನೀವು ಕೃಷಿಗೆ ಬರಬೇಕು ಅನ್ನೋ ಗುರಿ ಇತ್ತಾ? ಹಾಂ ಸರ್, ಮುಂಚೆ ಇಂತ್ರ ನಮ್ದು ಬ್ಯಾಕ್ಗ್ರೌಂಡ್ ಕೃಷಿ ಸರ್. ನಮ್ಮ ಫಾದರು ಮತ್ತು ತಾಯಿಯವರು ಕೃಷಿ ಯಂತ್ರ ಬಂದವರು ಸರ್. ನಾವು ಕಲಿತವರಷ್ಟು ಅವರೆಲ್ಲ ಅಜ್ಜ ಅಜ್ಜ ಯಂತ್ರ ಕೃಷಿ ಬಂದಿದ್ದಕ್ಕೆ ನಾವು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್ ಕೃಷಿಯಲ್ಲಿ. ನಮ್ದು ಎಜುಕೇಷನ್ ಎಂಟಿಟಿ ಎಫ್ ಡೈ ಮೇಕಿಂಗ್ ಆಗಿದೆ ಸರ್. ಹಾಗೆ ನಮ್ಮ ಸೈಡ್ ಉದ್ಯೋಗವೂ ಇದೆ, ಡಿಸೈನ್ ಇಂಜಿನಿಯರ್ ಅಂತೇಳಿ ಕನ್ಸಲ್ಟೆನ್ಸಿ ಕೊಡ್ತೀವಿ ಸರ್. ನಮ್ಗೆ ಇಂಟ್ರೆಸ್ಟ್ ಇದ್ದಿದ್ದಂದ್ರೆ ಕೃಷಿ ಸರ್. ಅದು ನಮ್ಮ ತಂದೆಯವ್ರ ಜೊತೆ ಸೇರಿ ನಾವು ಸ್ವಲ್ಪ ಕೃಷಿಯಲ್ಲಿ ತೊಡ್ಕೊಂಡಿದ್ದೇವೆ ಸರ್. ಅಂದರೆ ಹೋದ ವರ್ಷ ನಾವು ಬಾಳೆ ಮಾಡಿದ್ವಿ ಸರ್, ಬಾಳೆ ತೋಟ. ಫಸ್ಟ್ ಟೈಮ್ ಸರ್ ಈ ಸೈಡಿಗೆ ನಾವು ಮಾಡಿದ್ದು, ಅಂದರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಸರ್, ಮಾಡಿ ನೋಡೋಣ ಅಂತೇಳಿ ಮಾಡಿದ್ವಿ ಸರ್. ಆದರೆ ಚಲೋ ಇಳುವರಿನೂ ಆಯ್ತು ಸರ್ ಅದರಲ್ಲಿ. ಮತ್ತು ನಾವು ಇಂಟರ್ ಕ್ರಾಪ್ ಆಗಿ ತರಕಾರಿ ಬೆಳೆಗಳನ್ನು ಬೆಳೆದಿದ್ವಿ ಸರ್. ಅವು ಚಲೋ ನಮ್ಗೆ ಇನ್ಕಮ್ ಕೊಡುತ್ತೆ ಸರ್. ಪ್ಲಸ್ ಏನು ಲಾಸ್ಟಿಗೆ ನಮ್ಮ ಸ್ವಲ್ಪ ಏನು ರೇಟ್ ಕೊರೋನಾ ಸಲುವಾಗಿ ಏನು ಬೆಳೆ ಬಂತು, ಬಟ್ ಬೆಳೆಗೆ ಅದರ ತಕ್ಕಂಗೆ ರೇಟ್ ಏನು ಸಿಕ್ಕಿಲ್ಲ. ಒಂದು ಚಲೋ ಎಕ್ಸ್ಪೀರಿಯನ್ಸ್. ಬಾಳೆ ತರಕಾರಿ ಅಲ್ಲದೆ ಮತ್ತೆ ಏನಾದ್ರು ಕಬ್ಬು ಅಂತ ಏನು? ಹಾಂ ಸರ್, ಇದೆ ಸರ್. ನಮ್ದು ಕಬ್ಬು ಇದೆ ಸರ್, ಕಬ್ಬು ಮತ್ತು ಮೆಕ್ಕೆಜೋಳ ಇದೆ ಸರ್. ಒಂದು ಕೃಷಿ ಹೊಂಡ ಇದೆ ಸರ್, ಕೃಷಿ ಹೊಂಡದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯ ಒಂದು 3,000 ಕಟ್ಲಾ ಮೀನು ಬಿಟ್ಟಿದ್ದೇವೆ ಸರ್. ಹಾಂ ಸರ್, ಈಗ ಒಂದು 2 ತಿಂಗಳು ಇದೆ ಆಗಿದೆ ಸರ್ ಈಗ ಬಿಟ್ಟು. ಮಾವಿನ ತೋಟ ಇದೆ ಸರ್, ಸ್ವಲ್ಪ ಮಾವು ಮತ್ತು ಗೇರುದು ಇದೆ ಸರ್. ಒಂದು ಇದರಲ್ಲಿ ತೊಡ್ಕೋಬಾರ್ದು, ಒಂದು ಸ್ವಲ್ಪ ವೈವಿಧ್ಯತೆಯನ್ನು ಅಂದ್ರೆ ಒಂದು ಇದರಲ್ಲಿ ಇತ್ತಂದ್ರೆ ನಮ್ಗೆ ಅದು ಒಂದಿಲ್ಲಾದ್ರೂ ಒಂದು ಆಗ್ಬೋದು ಅಂಥೇಳಿ. ಹಾಂ ಸರ್. ಅಂದರೆ ನಿಮ್ಮ ಜಮೀನು ಭಾಳ ಇದೆ? ಹಾಂ ಸರ್, ಜಮೀನು ಇದೆ ಸರ್. ಜಮೀನು ಒಂದು 7 ಎಕರೆ ಜಮೀನು ಇದೆ ಸರ್. ಅದರಲ್ಲಿ ಒಂದು 3 ಎಕರೆ ಕಬ್ಬು ಇದೆ ಸರ್. ಈಗ 1 ಎಕರೆ ತೋಟ ಇದೆ ಸರ್, ಗೇರು ತೋಟ ಮತ್ತು ಮಾವಿನ ತೋಟ ಇದೆ ಸರ್. ಬಾಳೆ ಕಂಟಿನ್ಯೂ ಮಾಡಲಿಲ್ಲ? ಬಾಳೆ 2 ವರ್ಷ ತಗೊಂಡ್ವಿ ಸರ್. ಈ ವರ್ಷ ಜಮೀನ್ ಸ್ವಲ್ಪ ಲೆವೆಲ್ ಮಾಡೋದಿತ್ತು ಸರ್. ಅದು ಸ್ವಲ್ಪ ಗದ್ದೆ ಹಿಡಿದು ಮಾಡಿದ್ರೆ ಚಲೋ ಅಂತ ಹೇಳಿ ಸಜೆಸ್ಟ್ ಮಾಡಿದೆ ಸರ್. ಅದಕ್ಕೆ ಗದ್ದೆ ಹಿಡೋಣ ಅಂತೇಳಿ, ಯಾಕಂದ್ರೆ ಇಳಿಜಾರು ಪ್ರದೇಶ ಸರ್ ನಮ್ಮ ಕಡೆ. ಅದರಲ್ಲಿ ಹಾಕಿದ್ದೆಲ್ಲ ನಾವು ಡ್ರಿಪ್ ಮೂಲಕ, ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಸರ್. ಬಟ್ ಹೆಂಗಿತ್ತಂದ್ರೆ ಸರ್, ನಾವು ಮೇಲಿಂದ ಏನು ಗೊಬ್ಬರ ಕೊಡ್ತಿದ್ವಿ ಅವೆಲ್ಲ ಮಳೆಗೆ ಎಲ್ಲ ಉಚ್ಕೊಂಡು ಹೋಗ್ತಿತ್ತು ಸರ್. ಅದಕ್ಕೆ ಸ್ವಲ್ಪ ಗದ್ದೆ ಹಿಡಿದ ಗದ್ದೆ ಇದು ಮಾಡಿ ಈ ವರ್ಷ ಅಡಿಕೆ ತೋಟ ಮಾಡೋದು ಪ್ಲಾನ್ ಇದೆ ಸರ್. ಅದಕ್ಕೆ ಸರ್ ಅದನ್ನು ತೆಗೆದು ಈಗ ಅಡಿಕೆ ಮತ್ತು ಬಾಳೆ ಎರಡು ಈ ವರ್ಷ ಮಾಡೋದು ಇದೆ ಸರ್. ಅಡಿಕೆ ಇಲ್ಲೇ ಬೆಳೀತಾರ? ಹಾಂ ಸರ್, ಇದಾರ ಸರ್. ಈಗ ನಮ್ಮೂರಲ್ಲೇ ಬೆಳೆದಾರ ಸರ್. ಅವ್ರದ್ದು ನೋಡಿ ನಾವು ಬೆಳೆ ಬೆಳಿಬೇಕಂತೇಳಿ ನಮಗೂ ಒಂದು ಇದಾಗಿದೆ ಸರ್. ಯಾಕಂದ್ರೆ ಮುಂಚೆ ಹೆಂಗಿತ್ತಂದ್ರೆ ಸರ್, ನಮ್ಮ ಕಡೆ ಅಡಿಕೆ ಇವೆಲ್ಲ ಸಿರ್ಸಿ ಕಾರವಾರ ಸೈಡ್ ಬರುವಂಥ ಬೆಳೆ ಇದು, ನಮ್ಮ ಕಡೆ ಬರಲ್ಲ. ಅದ ಮನೋಭಾವನೆ ಐತಿ ಸರ್. ಬಟ್ ಏನ್ ನಮ್ ತೋಟಗಾರಿಕಾ ಇಲಾಖೆಯವರು ಹೇಳಿದ್ರು ಸರ್, ಇಲ್ಲ ಅದ ಹಿಂಗೇನಿಲ್ಲ, ಅದೇನ್ ಕ್ರಮ ಇದೆ ಆ ಕ್ರಮವನ್ನ ಮತ್ತೆ ಅದಕ್ಕೆ ಏನ್ ಪೋಷಣೆ ಕೊಡ್ಬೇಕು ಅದನ್ನ ನಮ್ಗೆ ಕೊಡ್ಕೊಂತ ಹೋದ್ರು. ಇಲ್ಲೂ ಬೆಳೆಯುತ್ತದೆ ಈ ಜಮೀನಿಗೂ, ಅದಕ್ಕೆ ಸುಟೇಬಲ್ ಇದೆ, ಇದು ಮಲೆನಾಡಿನ ಪ್ರದೇಶನ ಆಗುತ್ತೆ, ಇಲ್ಲೂ ಬೆಳೆಯಿರಿ ನೀವು ಅಂತ ಹೇಳಿ ಸ್ವಲ್ಪ ಹೇಳಿದ್ರು ಸರ್. ಅದಕ್ಕೆ ಒಬ್ರು ರೈತರು ಪ್ರಕಾಶ್ ಬೋರೇಕರ್ ಅಂತ ಹೇಳಿ ಅವ್ರು ಬೆಳೆದಾರ ಸರ್. ಅವ್ರದ ನೋಡಿ ನಮಗೂ ಖುಷಿ ಆಗಿದೆ ಸರ್, ಅಂದ್ರೆ ನಮ್ಮ ಮನೆಗೂ ಇದು ಅಡ್ಜಸ್ಟ್ ಆಗುವಂತ ಬೆಳೆ ಅಂತ ಹೇಳಿ, ನಮಗೂ ಇದಾಗಿದ್ದಕ್ಕೆ ಮುಂದಿನ ವರ್ಷ ಅದನ್ನ ಬೆಳಿಬೇಕಂತ ಹೇಳಿ ಇದ್ ಮಾಡಿದೀವಿ ಸರ್. ನೀವು ಆಧುನಿಕವಾಗಿ ವಿಚಾರ ಮಾಡುವಂತವ್ರು, ಮತ್ತೆ ಒಂಥರ ಕೃಷಿಯೊಳಗೆ ಏನಾದ್ರು ಬದಲಾವಣೆ ತರಬೇಕು ಮತ್ತು ವೈಜ್ಞಾನಿಕ ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಕೆಲವೊಂದಷ್ಟು ರೈತರು ಈ ರೀತಿ ಅಡಿಕೆಯನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಸಾಲಿನಿಂದ ಸಾಲಿಗೆ 5 ಫೀಟು, ಗಿಡದಿಂದ ಗಿಡಕ್ಕೆ 5 ಫೀಟು, ಹತ್ತತ್ತಿಗೆ ಬೆಳೆಯೋದು, ಕೆಲವೊಂದು ಜನ 8 ಫೀಟ್ ಬೆಳೀತಾರೆ, 9 ಫೀಟ್ ಬೆಳೀತಾರೆ. ಹೀಗೆ ಅದರೊಳಗೂ ಕೂಡ ಯಾಕೆ ಅಂತರ ಇಂಪಾರ್ಟೆಂಟು, ಯಾಕೆ ನಾವು ಅಂತರವನ್ನು ಕಾಪಾಡ್ಕೋಬೇಕು, ಅದರ ಆರೋಗ್ಯ ಹೇಗಿರಬೇಕು, ಅದರ ನೀರಾವರಿ ಹೇಗಿರಬೇಕು, ಮತ್ತು ಮಣ್ಣು ಹೇಗಿರಬೇಕು, ಸಮತಟ್ಟು ಹೇಗಿರಬೇಕು, ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಹೌದು ಸರ್, ಡೆಫಿನೆಟ್ಲಿ ಸರ್. ಯಾಕೆಂದರೆ ನಮ್ಮ ಕಡೆ ಈಗ ಅದು ಸರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಅದು ಕಬ್ಬು ಬೆಳೀತಾರೆ ಸರ್. ಕಬ್ಬು ಬೆಳೆಯೋದು ಹೆಂಗಿದೆ ಅಂದರೆ ಸರ್, 2 ಫೀಟಿಗೆ 2.5 ಫೀಟಿಗೆ ಅಂತರ ಇಟ್ಕೊಂಡು ಕಬ್ಬು ಬೆಳೀತಾರೆ ಸರ್. ಅದಕ್ಕೆ ಇಲ್ಲಿ ಇಳುವರಿ ಎಷ್ಟಿದೆ ಅಂದರೆ ಸರ್, ಎಕರೆಗೆ 30-40 ಅಂದರೆ ಭಾಳ ಐತೆ. ಯಾಕಂದರೆ ಈಗ ಸೇಮ್ ಇದರಲ್ಲಿ ಸರ್, ಕೆಲವೊಬ್ಬರು ಬೆಳಗಾಂ ಸೈಡ್ ಅದು ಸರ್ 100 ಎಕರೆ ಬೆಳೀತಾರೆ ಅಂದರೆ ಅವ್ರದ್ದು ಅದು ಮಣ್ಣಿದೆ ಸರ್, ಅದು ಬೇರೆ. ಯಾಕಂದ್ರೆ ಅವರು ಅಂತರವನ್ನು ಕಾಪಾಡಿಕೊಂಡು ಬೆಳೆ ಬೆಳೀತಾ ಇದ್ದಾರೆ, ಅದಕ್ಕೆ ಅವ್ರದಷ್ಟು ಬರ್ತಾ ಇದೆ ಸರ್. ಈಗ ನಾವು ಹಂಗೆ ಬೆಳಿಬೇಕಂದ್ರೆ ಸರ್, ಅದು ಆಗತ್ತೆ ಸರ್, ಹಂಗೆ ಮಾಡಿದ್ರೆ ನಮ್ಮ ಕಡೆನೂ ಬರುತ್ತೆ ಸರ್. ಯಾಕಂದ್ರೆ ಅದಕ್ಕೆ ಮೇನ್ ಫುಡ್ ಇರೋದು ಬೆಳಕು ಮತ್ತು ಗಾಳಿ ಸರ್. ಬೆಳಕು ಗಾಳಿ ಹೋಗಿಲ್ಲ ಅಂದ್ರೆ ಮತ್ತು ನಾವು ಅಂತರ ಇದ್ರೆ ಬೆಳಕು ಗಾಳಿ ಹೋಗುತ್ತೆ ಸರ್ ಒಳಗಡೆ. ಅಷ್ಟು ಡೆನ್ಸ್ ಆಗಿ ನಾವು ಬೆಳೆದ್ವಿ ಅಂದ್ರೆ ಅದಕ್ಕೆ ಎಲೆ ಮಟ್ಟ ಲಾಸ್ಟ್ ಅದು ಬೇರು ಮಟ್ಟ ಅದು ಬೆಳಕು ಹೋಗಿ ಮುಟ್ಟೋದಿಲ್ಲ ಸರ್. ಈಗ ನಾವು ಈ ವರ್ಷ ಮತ್ತೆ ಜಾಸ್ತಿ ಕಬ್ಬು ಮಾಡೋದಿದೆ ಸರ್. ಅದು ಕಬ್ಬು ಮಾಡೋದು ಇತ್ತಂದ್ರೆ ನಾವು ಇದೇ ಪದ್ಧತಿಯಲ್ಲಿ ಅಂದ್ರೆ ಅಂತರ ಬೆಳೆ ಅಂತರವನ್ನು ಕಾಯ್ಕೊಂಡು ಕಬ್ಬು ಬೆಳಿಬೇಕಂತ ಇದೆ ಸರ್. ಅಂದ್ರೆ ಮಿನಿಮಮ್ ಒಂದು 6 ಫೀಟ್ ಅಂತರವನ್ನು ಇಟ್ಕೊಂಡು ಕಬ್ಬು ಬೆಳೆಯೋದಿದೆ ಸರ್. ಇನ್ನೊಂದಂದ್ರೆ ಸರ್, ನಮ್ಮ ಕಡೆ ಸ್ವಲ್ಪ ನೀರಿನ ಅಭಾವ ಜಾಸ್ತಿ ಇದೆ ಸರ್. ಅಂದ್ರೆ ಮಾರ್ಚ್ ಮಟ್ಟ ಸ್ವಲ್ಪ ನೀರು ಸಿಗ್ಬೋದು, ಏಪ್ರಿಲ್ ಮೇ ಇದರಲ್ಲಿ ಸ್ವಲ್ಪ ಬೋರ್ ಮೇಲೆ ಡಿಪೆಂಡ್ ಸರ್. ಬೋರಿನ ಹೆಂಗೆ ಅಂದ್ರೆ ಕಮ್ಮಿ ಆಗಿಬಿಡುತ್ತೆ ಸರ್ ನೀರು. ನೀರು ಕಮ್ಮಿ ಆದ್ಮೇಲೆ ಅವಾಗ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಒಂದ್ ಗದ್ದೆಗೆ ಇಡೋದು, ಒಂದ್ ಗದ್ದೆ ಒಣಗಿ ಬಿಡುತ್ತೆ ಸರ್. ಒಂದ್ ಗದ್ದೆಯಿಂದ ಇನ್ನೊಂದ್ ಗದ್ದೆ ಹೋಗ್ಬೇಕಂದ್ರೆ ಒಂದ್ 15 ದಿನ ಗ್ಯಾಪ್ ಆಗ್ಬಿಡುತ್ತೆ ಸರ್. ಅಷ್ಟರ ಮಟ್ಟ ಅಂದ್ರೆ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾವು ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ಸರ್, ನಮ್ದೇ ಹೊಲದಲ್ಲಿ ಸರ್ ನಾವೊಂದು ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ವಿ ಸರ್. ಅಂದ್ರೆ ಕಮ್ಮಿ ಇತ್ತಂದ್ರು ಜಾಸ್ತಿ ಇತ್ತಂದ್ರು ನೀರು ಅದರಲ್ಲೇ ಬಿಟ್ಟು ಅದರದ ಏನಿದೆ ಹೊಂಡದಿಂದ ನೀರನ್ನು ಹೊಲಕ್ಕೆ ಇದು ಮಾಡ್ತೀವಿ ಸರ್. ಅದು ಡ್ರಿಪ್ ಮೂಲಕನೇ ಸರ್, ಡ್ರಿಪ್ ಇರಿಗೇಷನ್ ಇದೆ ಸರ್, ಡ್ರಿಪ್ ಮೂಲಕ ನೀರನ್ನು ಬಿಡ್ತೀವಿ ಸರ್. ಯಾಕೆಂದರೆ ಚರಂಡಿ ಕಾಲುವೆ ಮುಖಾಂತರ ಬಿಟ್ಟಿವೆ ಅಂದ್ರೆ ಅವು ಎಲ್ಲ ಹರಿದು ಹೋಗ್ಬಿಡುತ್ತೆ ಸರ್. ಅದಕ್ಕೆ ನಾವು ಸರ್ ಡ್ರಿಪ್ ಮೂಲಕ ಬೀಳೋದು, ಮತ್ತೆ ಇನ್ನೊಂದು ಸರ್ ಏನೋ ಫರ್ಟಿಲೈಸರ್ಸ್ ಕೊಡೋದಿತ್ತಂದ್ರು ಡ್ರಿಪ್ ಥ್ರೂನ ಕೊಡ್ತೀವಿ ಸರ್. ಅಂದ್ರೆ ವೇಸ್ಟ್ ಆಗಲ್ಲ ಸರ್, ಡೈರೆಕ್ಟ್ ಎಲ್ಲಿ ಹೋಗ್ಬೇಕು ಬೇರಿಗೆ ಹೋಗೋಗೆ ಮುಟ್ಟುತ್ತೆ ಸರ್ ಅದು. ಈಗ ಈ ಕೃಷಿ ಹೊಂಡ ಐತಲ್ಲ, ಬಹು ಉದ್ದೇಶದ ಹೊಂಡ ಅದು, ಅಲ್ಲಿ ಮೀನು ಸಾಕಾಣಿಕೆ ಮಾಡಬಹುದು ಮತ್ತೆ ಸುರಕ್ಷಿತ ನೀರಾವರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದು. ಹಾಗಾಗಿ ಆ ನೀರನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರ ಜೊತೆಗೆ ನಮಗೇನಾದರೂ ನೀರಿನ ಸಮಸ್ಯೆ ಬಂತು ಅಂತೇಳಿದ್ರೆ ಅದರ ನೀರನ್ನು ಬಳಸ್ಕೊಂಡು ಒಂದು ಸ್ವಲ್ಪ ಬೆಳೆಗಳನ್ನು ಕಾಪಾಡ್ಕೋಬೇಕು. ಹಾಗಾಗಿ ನೀವು ಕೃಷಿ ಹೊಂಡದ ಒಟ್ಟಾರೆ ಉಪಯೋಗ ಏನೇನಾಗಿದೆ? ಕೃಷಿ ಹೊಂಡದಿಂದ ಅಜೋಲಾ ಅನ್ನು ನಾವು ಅದರಲ್ಲಿ ಬೆಳೀತಾ ಇದ್ದೇವೆ ಸರ್. ಅಜೋಲಾ ಅಂದರೆ ಸರ್, ಅದರಲ್ಲಿ ಮೀನು ಸಾಕಿದ್ದೇವೆ ಸರ್, ಅದು ಮೀನಿಗೂ ಫುಡ್ ಸರ್. ಪ್ಲಸ್ ಮತ್ತು ನಮ್ಮ ಇದರಲ್ಲಿ ಮನೆಯಲ್ಲಿ ಒಂದು ಎಮ್ಮೆ ಇದೆ ಸರ್, ಅದು ಹಾಲಿನ ಇದನ್ನು ಗುಣಮಟ್ಟ ಮತ್ತು ಹಾಲಿನ ಉತ್ಪಾದನೆ ಜಾಸ್ತಿ ಕೊಡುತ್ತೆ ಸರ್. ಮತ್ತು ಮೀನು ಇದೆ ಸರ್, ಮೀನಿನ ಚಲೋ ಇದೆ ಸರ್. ಅಂದರೆ ಇದೇ ವರ್ಷ ನಾವು ಮಾಡಿರೋದು ಸರ್, ಇದೇ ವರ್ಷ ಒಂದು 3,000 ಮೀನು ಬಿಟ್ಟಿದ್ದೇವೆ ಸರ್. ಬರ್ಬೋದು ಸರ್, ಯಾಕಂದ್ರೆ ಹೇಳಿದ್ದಾರೆ ಸರ್, ಸರ್ ಮೀನುಗಾರಿಕೆ ಇಲಾಖೆಯವರು ಭಾಳಷ್ಟು ಇದು ಮಾಡಿದ್ದಾರೆ ಸರ್, ಬೆಳೆಯೋದಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್, ಬೆಳೀರಿ ನೀವು ಈ ಇದರಲ್ಲಿ ಚಲೋ ಇದಿದೆ ಅಂತೇಳಿ. ಮತ್ತೊಂದಂದ್ರೆ ಸರ್, ಅಲ್ಲಿ ಹೊಂಡದಲ್ಲಿ ನಾವು ಮೀನು ಬೆಳ್ಕೊಂಡಿದ್ವಿ ಅಂದ್ರೆ ಅದು ಮೀನಿ ಮತ್ತು ಅದರ ಪುಡ್ಡಿಗೆ ನಾವು ಏನು ಹೊರಗಿಂದ ಏನು ಪುಡ್ ಕೊಡ್ತೇವಲ್ಲ ಸರ್, ಅದ್ರ ಗೊಬ್ಬರನ ಸರ್, ಅದು ಅದ ನೀರನ್ನು ನಾವು ಏನಾದರೂ ನಮ್ಮ ಬೆಳೆಗೆ ಕೊಟ್ವಿ ಅಂದ್ರೆ ಸರ್, ಅದು ಒಂದು ಗೊಬ್ಬರ ಕೊಡೋದು ಬೇಡ ಸರ್. ಅದು ಹಾಗಾಗಿ ಅದು ನೀರನ್ನ ಒಂದು ಸಮರ್ಪಕ ಬಳಕೆನೂ ಆಗುತ್ತೆ. ನಮಗೆ ಪ್ರೊಟೆಕ್ಟಿವ್ ಇರಿಗೇಷನ್ ಅಂತೀವಿ, ಅಂದ್ರೆ ಸುರಕ್ಷಿತ ನೀರಾವರಿಗೆ ಅಷ್ಟು ನೀರು ಸಾಕಾಗುತ್ತಾ? ಅಂದ್ರೆ ಬೋರ್ ಇದೆ ಸರ್, ನಮ್ದು ಬೋರ್ ಇಂತ ನೀರು ಅಂದ್ರೆ ನಾವು ಎಷ್ಟು ನೀರು ಬಿಡ್ತೇವಲ್ಲ ಸರ್, ಅಷ್ಟು ನಾವು ಒಂದು ಕಂಟಿನ್ಯೂಸ್ ಒಂದು ಬೋರ್ ಅದರಲ್ಲಿ ನಾವು ಇಟ್ಟಿರ್ತೇವೆ ಸರ್. ಒಂದು ಮಳೆಗಾಲದಲ್ಲಿ ಏನು ನಮ್ಗೆ ನೀರಿನ ಏನು ಪ್ರಾಬ್ಲಮ್ ಇರಲ್ಲ ಸರ್, ಯಾಕಂದ್ರೆ ಈ ಸೈಡಿಗೆ ಜಾಸ್ತಿ ಮಳೆನ ಸರ್, ನೀರೇನು ಇದಿರಲ್ಲ, ಮಳೆಯದು ನೀರು ಶೇಖರಣೆ ಆಗಿರುತ್ತೆ ಸರ್. ಈಗೇನು ಸೀಸನ್ ಅಂದ್ರೆ ಸರ್, ನಮ್ದು ಕಬ್ಬು ಮತ್ತು ಇವೆಲ್ಲ ಈಗ ರೈನಿ ಸೀಸನ್ ಮುಗೀತಂದ್ರೆ ನಮ್ಗೆ ಅದು ನೀರು ಯೂಸ್ ಆಗೋದು ಸರ್. ಅಂದ್ರೆ ಬೋರಿನ ನೀರು ತಗೊಂಡು ಹೊಂಡಕ್ಕೆ ಬಿಡೋದು, ಹೊಂಡದ ನೀರು ತಗೊಂಡು ಹೊಲಕ್ಕೆ ಬಿಡೋದು. ಹಾ ಸರ್, ಮತ್ತೆ ಮೀನಕ್ಕೂ ಕೂಡ ಹೊಸ ನೀರೇ ಬೇಕು. ಹೌದು ಸರ್, ಹೊಸ ನೀರು ಇದ್ರ ಮತ್ತೆ ಅದು ನಾವು ಮೇಲಿಂದ ನೀರು ಬಿಡ್ಕೊಂತಿದ್ವಿ ಅಂದ್ರೆ ಸರ್ ಅದಾಗ ವೈಬ್ರೇಷನ್ ಒಂದು ವೇವ್ಸ್ ಬರ್ತಾ ಇರುತ್ತಲ್ಲ ಸರ್, ವೇವ್ಸ್ ಬಂದ್ರು ಅದು ಒಂದು ಸ್ವಲ್ಪ ಇದೊಂದು ಸರ್ ಅದು ಮೀನಿಂಗ್. ಮತ್ತೆ ಆಕ್ಸಿಜನ್ ಹೊಸ ನೀರಲ್ಲಿ ಇರುತ್ತೆ, ಹಳೆ ನೀರಲ್ಲಿ ಆಕ್ಸಿಜನ್ ಕಡಿಮೆ ಆಕೊಂತ ಹೋಗುತ್ತೆ. ನಾವು ನೀರು ಬದಲಾಯಿಸ್ಲಿಲ್ಲ ಅಂತೇಳಿ ಅಂದ್ರೆ ಅದಕ್ಕೆ ಸಮಸ್ಯೆ ಆಗುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ. ಇಷ್ಟೆಲ್ಲ ಮಾಡಿದಲ್ಲ. ಮತ್ತೆ ಕೊರೋನಾ ಟೈಮಲ್ಲಿ ಅಷ್ಟು ಬಾಳೆಹಣ್ಣು ಬೆಳೆದು ತರಕಾರಿ ಬೆಳೆದು ಕಷ್ಟವನ್ನು ಅನುಭವಿಸಿದ್ರಿ, ಏನು ಕಷ್ಟ ಆಯಿತು ಮತ್ತೆ ಹೇಗೆ ನಿಭಾಯಿಸಿದ್ರಿ ಆ ಟೈಮ್? ಸರ್ ನಾವು ಮಾರ್ಚಲ್ಲಿ ಅಂದ್ರೆ ನಮ್ಗೆ ಬಂದಿತ್ತು ಸರ್ ಮಾರ್ಚ್ ಎಂಡಿಗೆ, ಅಂದ್ರೆ ನಾವು ಏನು ತರಕಾರಿ ಬೆಳೆದಿದ್ವಿ ಅಂದರೆ ಇಂಟರ್ ಕ್ರಾಪ್ ಆಗಿ ತರಕಾರಿ ಬೆಳೆದಿದ್ವಿ ಸರ್. ಅದು ಕಟಾವಿಗೆ ಬಂತು ಅವಾಗ ಕೊರೋನಾ ಅದು ಲಾಕ್ಡೌನ್ ಆಗಿಬಿಡ್ತು. ಫಸ್ಟ್ ಟೈಮ್ ನಮಗೂ ಮಾರ್ಕೆಟ್ ಪ್ರಾಬ್ಲಮ್ ಆಗಿಬಿಡ್ತು ಸರ್. ಮಾರ್ಕೆಟ್ ಅಂದ್ರೆ ನಾವು ಲೋಕಲ್ ಇಲ್ಲೇ ನಮ್ಮ ಸರೌಂಡಿಂಗ್ ಮಾರ್ಕೆಟಲ್ಲೇ ಇದು ಮಾಡಿದ್ವಿ ಸರ್. ಆಮೇಲೆ ಇವು ಏನು ಬಾಳೆ ಏನು ಬಂದ್ವು ಸರ್, ಬಟ್ ಬಾಳೆದು ಹೋದು ಯಾವುದು ವೇಸ್ಟ್ ಅಂತ ಆಗಿಲ್ಲ ಸರ್. ವೇಸ್ಟ್ ಆಗೋಕ್ಕೂ ನಾವು ಏನು ಕೊಟ್ಟಿಲ್ಲ ಸರ್, ಯಾಕಂದ್ರೆ ಬೆಳೆದಿದ್ದನ್ನು ಬೆಳೆನ ಹೊಲದಲ್ಲಿ ಇಟ್ಟು ಅದು ವೇಸ್ಟ್ ಮಾಡಿದ್ರೆ ಅದು ಸರಿಯಾಗದ. ಕಮ್ಮಿ ರೇಟ್ ಆದರೂ ನಾವು ಇಲ್ಲೇ ಬಾಳೆ ನಾವು ಹಳಿಯಾಳ ಇಲ್ಲಿ ದಾಂಡೇಲಿ ಇಲ್ಲೇ ಲೋಕಲ್ ಮಾರ್ಕೆಟಲ್ಲೇ ಸಪ್ಲೈ ಮಾಡಿದ್ವಿ ಸರ್. ನಮಗೂ ಒಂದು ಎಕ್ಸ್ಪೀರಿಯನ್ಸು ಆಯ್ತು ಸರ್. ರೈತರಿಗೂ ಒಂದು ಸ್ವಲ್ಪ ಇದಾಯ್ತು ಸರ್, ಯಾಕಂದ್ರೆ ಭಾಳಷ್ಟು ಪಕ್ಕದೂರಿನವರೆಲ್ಲರೂ ಬಂದು ನೋಡಿದ್ರೆ ಸರ್ ಹೆಂಗೆ ಬೆಳೆದಾರೆ ಅಂದರೆ ಇಷ್ಟು ಬೆಳೆ ಬೆಳೆಯೋದಕ್ಕೆ ಏನು ನೀವು ಕೊಟ್ಟಿದ್ದೀರಿ ಅಂಥೇಳಿ ನಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡ್ರೆ ಅವರು ಸ್ವಲ್ಪ ಮೋಟಿವೇಟ್ ಆಗಿದ್ದಾರೆ ಸರ್. ಭಾಳಷ್ಟು ಈಗ ಅರ್ಜಿಗಳು ಹೋಗಿದಾವೆ ಒಂದು ಸರ್ ಈ ತೋಟಗಾರಿಕೆ ಇಲಾಖೆಗೆ, ನಾವು ಬಾಳೆಯನ್ನು ಈ ಸೈಡ್ ನಾವು ಬೆಳಿತೇವೆ, ನಮಗೂ ಸ್ವಲ್ಪ ನಿಮ್ಮ ಇದರಲ್ಲಿ ಸಬ್ಸಿಡಿ ಸ್ಕೀಮ್ಸ್ ಮತ್ತು ಡ್ರಿಪ್ ಕೊಡ್ರಿ, ಅವರೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿ ಚಲೋ ಬೆಳೆ ಬೆಳೆದಿದ್ದಾರೆ, ಅದೇ ಈ ಮೆಥಡಲ್ಲಿ ನಾವು ಬೆಳಿಬೇಕು, ನಮಗೂ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಅಂಥೇಳಿ ಹೋಗಿದ್ದಾರೆ ಅಂತ ಸರ್. ಅದು ಅದು ಒಂದು ನಮ್ಗೆ ಒಂದು ನೆಮ್ಮದಿ ಸರ್, ಏನೋ ನಮ್ದು ನೋಡಿ ಮಂದಿ ಆದರೂ ಮೋಟಿವೇಟ್ ಆಗಿದ್ದಾರೆ ಅಂತ. ಈಗ ತೋಟಗಾರಿಕೆ ಇಲಾಖೆಯಿಂದ ಈ ತೋಟವನ್ನು ವಿಸ್ತರಣೆ ಮಾಡಲಿಕ್ಕೆ, ಹೊಸದಾಗಿ ತೋಟವನ್ನು ಪ್ರಾರಂಭ ಮಾಡಲಿಕ್ಕೆ ಏನೇನು ಸೌಲಭ್ಯ ಕೊಡ್ತಾರೆ, ಏನೇನು ತೊಗೊಂಡಿದ್ರಿ ನೀವು? ಹಾಂ ಸರ್, ನಾವು ತೋಟಗಾರಿಕಾ ಇಲಾಖೆ ಅಂತ ಸರ್ ಬಾಳೆ ಇದರಲ್ಲಿ ಒಂದು 50% ಸಬ್ಸಿಡಿ ಕೊಟ್ಟಿದ್ರು ಸರ್. ಬಾಳೆ ಗಿಡ ಸಸಿಗಳಿಗೆ ಡ್ರಿಪ್ 90% ಸಬ್ಸಿಡಿ ಇದೆ ಸರ್ ಅದರಲ್ಲಿ. ಮತ್ತೆ ಟೈಮ್ ಟು ಟೈಮ್ ಅವರ ಗೈಡ್ ಮಾಡಿದ್ರೆ ಸರ್ ನಮಗೆ, ನಾವು ಫೋಟೋ ಹೊಡೆದ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿದ್ರೆ ಸರ್ ಅದು ಈ ಟೈಪ್ ಚುಕ್ಕೆ ರೋಗ ಬಂದಿದೆ ಇದು ಬಂದಿದೆ ಅಂದರೆ ಅವರ ಬಂದು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಈ ಔಷಧಿ ಯೂಸ್ ಮಾಡಿರಿ, ಈ ಸ್ಪ್ರೇ ಹೊಡಿರಿ ಅಂಥೇಳಿ ಅವರು ಸಜೆಸ್ಟ್ ಮಾಡ್ತಿದ್ರು ಸರ್. ನಮಗೆ ಇದು ಎರೆಹುಳು ಗೊಬ್ಬರನೂ ಕೊಟ್ಟಿದ್ರು ಸರ್ ಅವರು ಸಬ್ಸಿಡಿ ಇದರಲ್ಲಿ. ಅದರ ಜೊತೆ ಮತ್ತು ಕೃಷಿ ಹೊಂಡನೂ ನಾವು ಇದು ತೋಟಗಾರಿಕಾ ಇಲಾಖೆ ಸಬ್ಸಿಡಿ ಇದರಲ್ಲೇ ಮಾಡಿದ್ದೀವಿ ಸರ್. ಈಗ ಗುಂಡಿ ತೋಡಲಿಕ್ಕೆ, ಅದಕ್ಕೆ ಗೊಬ್ಬರ ಹಾಕಲಿಕ್ಕೆ, ನಾಟಿ ಮಾಡಲಿಕ್ಕೆ, ಸುತ್ತ ಕಡೆ ಬೇಲಿ ಹಾಕಲಿಕ್ಕೆ, ಇದಕ್ಕೂ ಕೂಡ ಸಬ್ಸಿಡಿ ಇದೆ. ಹೌದು ಸರ್, ಸಬ್ಸಿಡಿ ಇದೆ. ಬಟ್ ಯಾಕಂದ್ರೆ ನಮ್ದು ಫಾರೆಸ್ಟ್ ಏರಿಯಾ ಸರ್, ಫಾರೆಸ್ಟ್ ಏರಿಯಾ ಸರೌಂಡಿಂಗ್ ನಾವು ಕವರ್ ಮಾಡಿಲ್ಲ ಅಂದ್ರೆ ಸರ್ ಆನೆ ಮತ್ತು ಈ ಸೈಡ್ಗೆ ಸ್ವಲ್ಪ ಹಂದಿ ಜಿಂಕೆ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಕೊಡ್ತದೆ ಸರ್. ಅದಕ್ಕೆ ಮುಂಚೆನೆ ನಾವು ಫೆನ್ಸಿಂಗ್ ಮಾಡಿಕೊಂಡಿದ್ವಿ ಸರ್, ಅಂದ್ರೆ ತೋಟ ಗಿಡ ನೆಡೋಕ್ಕಿಂತ ಮುಂಚೆನೆ ಫೆನ್ಸಿಂಗ್ ಮಾಡಿನೇ ಗಿಡ ನೆಟ್ಟಿದ್ವಿ ಸರ್. ಸ್ವಲ್ಪ ಅದನ್ನು ನಾವು ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಅದು ನಮಗೆ ಲಾಸ್ ಅಂತ ಹೇಳಿ ಇದೆ ಸರ್. ಬಟ್ ನಾವು ಯಾವುದನ್ನು ಸಬ್ಸಿಡಿ ತಗೊಂಡಿಲ್ಲ ಸರ್. ಈಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದರಲ್ಲಿ ನಮ್ಮ ಹೊಲದಲ್ಲಿ ನಾವೇ ಗುಂಡಿ ತೊಡೋದು ಮತ್ತು ಬದುವನ್ನು ನಿರ್ಮಾಣ ಮಾಡಿಕೊಳ್ಳೋದು, ನೀರಿನ ಸಂಗ್ರಹ ಮಾಡೋದು, ಇವಕ್ಕೆಲ್ಲನೂ ಮಾಡ್ಕೊಳ್ಳಿಕ್ಕೆ ನರೇಗಾ ಯೋಜನೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯ. ಈಗ ನಮಗೆ ಹೊಲದಲ್ಲಿ ನಾವೇ ಕೆಲಸ ಮಾಡಿದರೂ ಕೂಡ ನಮ್ಗೆ ಆ ಕೂಲಿ ಕೊಡ್ತಾರೆ, ಆ ರೀತಿ ಏನಾರು ಬಳಸ್ಕೊಂಡಿದ್ದೀರಾ? ಇಲ್ಲ ಸರ್, ಈ ವರ್ಷ ನಾವು ಹೆಸರು ಕೊಟ್ಟು ಬಂದಿದ್ದೀವಿ ಸರ್ ನರೇಗಾ. ಇದರಲ್ಲಿ ನಾವು ಬದುಗಳನ್ನು ಕಟ್ಟುವುದು ಮತ್ತು ಗೇರು ಬೀಜದ ತೋಟವನ್ನು ಮಾಡೋದಿದೆ ಸರ್, ಮತ್ತು ಇದು ಅಡಿಕೆ ತೋಟ ಸರ್. ಅವರು ಹೇಳಿದರು ಸರ್ ಪಂಚಾಯತಿಯವರು, ಇಂಥ ನೀವು ಏನಾದರೂ ತೋಟಗಾರಿಕಾ ಬೆಳೆ ಏನಾದರೂ ಬೆಳೆಯೋದಿತ್ತಂದ್ರೆ ನಮ್ಮ ಕಡೆ ಹಿಂಗೆ ಸ್ಕೀಮ್ ಇದೆ ನರೇಗಾ, ಇದರಲ್ಲಿ ನೀವು ನರೇಗಾ ಇದರಲ್ಲಿ ನಿಮ್ದು ಹೆಸರು ಕೊಟ್ಟು ನೋಂದಾಯಿಸಿದೆ ಅಂದರೆ ನಿಮ್ಗೆ ಅದು ಸಬ್ಸಿಡಿ ಸಿಗುತ್ತೆ, ನೀವು ಬರ್ರಿ ಅಂತೇಳಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಅವರು ಅನೌನ್ಸ್ ಮಾಡ್ತಾರೆ ಸರ್. ಅವ್ರ ಪಂಚಾಯತಿ ಕಡೆ ಅಂತ ಏನೇನು ಸ್ಕೀಮ್ ಇದೆ ಏನೇನು ಇದೆ ಎಲ್ಲ ಬಂದು ಪ್ರತಿಯೊಂದು ಹಳ್ಳಿಗೂ ಹೋಗಿ ಅನೌನ್ಸ್ ಮಾಡಿ ಮಾನ್ಸೂನ್ ಸೀಸನ್ ಚಾಲು ಆಗೋದ್ರಿಂದ ಮುಂಚೆನೆ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸರ್. ನಾವು ಹೆಸರು ಕೊಟ್ಟಿದ್ದೇವೆ ಸರ್, ಮುಂದಿನ ವರ್ಷ ಅದು ಮಾಡೋದಿದೆ ಸರ್. ನಮ್ದು ತರಕಾರಿ ಆಗಲಿ ಹಣ್ಣಾಗಲಿ ಇವನ್ನೆಲ್ಲಾನು ಮಾರಾಟ ಮಾಡಲಿಕ್ಕೆ ಇಲ್ಲಿ ಪ್ರದೇಶದ ಜನ ಸಹಜವಾಗಿ ಯಾವ ಮಾರುಕಟ್ಟೆಯನ್ನು ಅವಲಂಬನೆ ಹೊಂದಿದ್ದಾರೆ ಸರ್? ನಾವು ಸಣ್ಣವನ್ನು ಇದ್ದಾಗಿಂತ ನಾವು ತರಕಾರಿ ಬೆಳ್ಕೊಂಡ ಬಂದಿದ್ದವರು ಸರ್. ಅಂದ್ರೆ ನಮ್ದು ಲೋಕಲ್ ಮಾರ್ಕೆಟ್ ಅಂದ್ರೆ ಒಂದು ಹಳಿಯಾಳ ಮತ್ತು ದಾಂಡೇಲಿ ಸರ್. ಮ್ಯಾಕ್ಸಿಮಮ್ ಇಲ್ಲಿ ಸರೌಂಡಿಂಗ್ ನಮ್ಮ ತಾಲೂಕಿಂದ ತರಕಾರಿಗಳು ಹೋಗುವುದಂದ್ರೆ ದಾಂಡೇಲಿಗೆ ಸರ್. ದಾಂಡೇಲಿ ಸ್ವಲ್ಪ ಹ್ಯೂಜ್ ಮಾರ್ಕೆಟ್ ಇದೆ ಸರ್ ಅದನ್ನು. ಮತ್ತೆ ಇಲ್ಲಿ ಅವರು ಕೆಲವೊಬ್ರು ಮಾಸ್ ಪ್ರೊಡಕ್ಷನ್ ಅಂದ್ರೆ ಸರ್ ಭಾಳಷ್ಟು ಎಕರೆ ಗಟ್ಟಲೆನು ತರಕಾರಿ ಮಾಡೋರು ಇದ್ದಾರೆ ಸರ್. ಅವರೆಲ್ಲರೂ ಬೆಳಗಾವಿ ಇಲ್ಲದ್ರೆ ಧಾರವಾಡಿಗೂ ಸಪ್ಲೈ ಮಾಡ್ತಾರೆ ಸರ್. ಅವರು ಹೆಂಗೆ ಮಾರ್ಕೆಟ್ ಹೆಂಗೆ ಸಿಗುತ್ತೆ, ಅವ್ರಿಗೆ ರೇಟ್ ಯಾವ ಇದರಲ್ಲಿ ಸಿಗುತ್ತೆ, ಅವರು ಧಾರವಾಡ ಬೆಳಗಾವಿ ಮಟ್ಟನೂ ಸಪ್ಲೈ ಕೊಡ್ತಾರೆ ಸರ್. ಅವರು ಹಣ್ಣವನ್ನೆಲ್ಲ ಇಲ್ಲಿ ನಾವು ಲೋಕಲ್ ಹಳಿಯಾಳ ಮಾರ್ಕೆಟಲ್ಲಿ ಹೋಗ್ತೇವೆ ಸರ್. ಏನು ಸರ್ ನಮ್ದು APMC ಮಾರ್ಕೆಟಿಗೆ? ಹಾಂ ಸರ್, APMC ಮಾರ್ಕೆಟಲ್ಲಿ ಏನು ಮಾವಿನಕಾಯಿ ಎಲ್ಲ ಏನಿರ್ತಾವಲ್ಲ ಸರ್, ಮಾವಿನ ಗೇರು ಎಲ್ಲ ನಮ್ಮ ಲೋಕಲ್ ಮಾರ್ಕೆಟ್ APMC ಮಾರ್ಕೆಟಿಗೆ. ಅಲ್ಲಿ ಖರೀದಿದಾರ ಬರ್ತಾರೆ, ಅಲ್ಲಿ ಖರೀದಿದಾರ ಹೊರಗಿನವರು ಕಂಪ್ನಿಯವರು ಮತ್ತು ಟ್ರೇಡರ್ಸ್ ಬರ್ತಾರೆ ಸರ್ ಹೊರಗಿನವರು, ಅವ್ರಿಗೆ ಡೈರೆಕ್ಟ್ ಅಲ್ಲಿ ಸೇಲ್ ಮಾಡ್ಬಾರ್ದು. ತರಕಾರಿ ಕೆಲವೊಂದಿಷ್ಟು ರೈತರು ತಾವೇ ಬೆಳೆದು ತಾವೇ ಮಾರಾಟ ಮಾಡೋದು ಹಂಗೆಲ್ಲನೂ ಮಾಡ್ತಾರೆ? ಹೌದು ಸರ್, ನಮ್ಮ ಮನೆಯಲ್ಲೂ ಸರ್, ನಮ್ಮ ಮನೆಯಲ್ಲೂ ನಮ್ಮ ತಂದೆ ಎಲ್ಲ ತಾಯಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ ಸರ್. ನಮ್ಮ ಒಂದು 20 ವರ್ಷ ಆಯ್ತು ಸರ್ ನಾವು ತರಕಾರಿ ಮಾಡ್ಕೊಂತಾನೆ ಇದ್ದೀವಿ ಸರ್. ಅಂದ್ರೆ ಇಲ್ಲಿ ಲೋಕಲ್ ಅವರು ಮ್ಯಾಕ್ಸಿಮಮ್ ಅಂತವ್ರು ಇದಾರೆ ಸರ್. ಈಗ ಜಾಸ್ತಿ ಈಗೀಗ ಹೊಂಟಿದ್ದಾರೆ ಸರ್, ಅಂದ್ರೆ ಎಕರೆ ಗಟ್ಟಲೆ ಬೆಳೆಯೋರು ಅಂದ್ರೆ ಸರ್. ಮುಂಚೆ ಇಂತರ ಅಂದ್ರೆ ಒಂದೇ ಗದ್ದೆ ಎರಡು ಗದ್ದೆ ಹಿಂಗೆ ತರಕಾರಿ ಮಾಡಿ ಸರ್, ಇಲ್ಲೇ ಲೋಕಲ್ ದಾಂಡೇಲಿ ಇಲ್ಲದ್ರೆ ಧಾರವಾಡ ಇಲ್ಲಿ ಹರಿಯಾಳ ಮಾರ್ಕೆಟ್ಗೆ ಹೋಗಿ ಸಂಡೆ ಮಾರ್ಕೆಟ್ ಆಗುತ್ತೆ ಸರ್, ಸಂಡೆ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಿ ಬರ್ತಾರೆ. ಹಾಗಾಗಿ ನಾವೇ ಸ್ವಂತ ಮಾರಾಟ ಮಾಡೋದ್ರಿಂದ ಒಂದು 40% ಹೆಚ್ಚು ಕಡಿಮೆ ಶೇಕಡಾ 40% ಆದಾಯ ಜಾಸ್ತಿ ಆಗುತ್ತೆ. ಹೌದು ಸರ್, ಆದಾಯವನ್ನು ಜಾಸ್ತಿ ಆಗುತ್ತೆ. ಏನು ಮೀಡಿಯೇಟರ್ಸ್ ಇರ್ತಾರೆ ಸರ್, ಮೀಡಿಯೇಟರ್ ಗ್ಯಾಪ್ ಆಗಿಬಿಡುತ್ತೆ. ಡೈರೆಕ್ಟ್ ಕಸ್ಟಮರ್ಗೆ ನಾವು ಡೈರೆಕ್ಟ್ ಸಪ್ಲೈ ಆಗುತ್ತಲ್ಲ ಸರ್. ನಮ್ಗೆ ಏನಿದೆ ಅವ್ರು ಇಟ್ಕೊಂಡು 10-30% ಏನಿದೆ ಅದು ನಮ್ಗೆ ಡೈರೆಕ್ಟ್ ಸಿಗುತ್ತೆ ಸರ್. ಮತ್ತೆ ನೀವು ಒಂದು 5 ರೂಪಾಯಿ ಕಡಿಮೆ ಇಟ್ಟು ಮಾರಾಟ ಮಾಡಿದ್ರು ಗ್ರಾಹಕನಿಗೂ ಲಾಭ ಆಗುತ್ತೆ. ಹೌದು ಸರ್, ಗ್ರಾಹಕರಿಗೂ ಲಾಭ ಆಗುತ್ತೆ. ಮತ್ತೆ ಗ್ರಾಹಕರು ಸರ್ ಯಾರು ರೈತರು ಇದಾರೆ ಅವರು ಪ್ರಯಾರಿಟಿನ ಅವ್ರದ್ದು ಹಂಗೆ ಇರುತ್ತೆ ಸರ್ ಗ್ರಾಹಕರದ್ದು. NTTF ಅಲ್ಲಿ ಒಂದು ಕೋರ್ಸ್ ಮುಗಿಸಿ ಡಿಸೈನರ್ ಆದ್ರಿ ಅಲ್ಲ, ಡಿಸೈನರ್ ಆಗಿ ಸ್ವಲ್ಪ ಕೆಲಸನೂ ಮಾಡಿದ್ರಿ, ಆ ನಂತರ ಕೃಷಿ ಬಗ್ಗೆ ಒಲವು ಮಾಡಿಕೊಂಡು ಹೆಚ್ಚು ನೀವು ಕೃಷಿ ಒಳಗೆ ತೊಡಗಿಕೊಳ್ತಾ ಇದ್ದೀರಿ. ನಮ್ದು ಮೇನ್ ಉದ್ಯೋಗ ಅಂದ್ರೆ ಈಗ ಕೃಷಿನ ಆಗಿದೆ ಸರ್. ಯಾಕೆ ಅದು ಕೃಷಿಕ್ಕಿಂತ ಏನನ್ನು ನಮ್ಗೇನಂತ ಖುಷಿ ಕೊಡಲ್ಲ ಅಂತ ಹೇಳಿ ಅನಿಸ್ತು, ಅಥವಾ ನಮ್ಗೆ ಬೇಕಾದಷ್ಟು ಅಲ್ಲಿ ಕೆಲಸ ಸಿಗಲ್ಲ, ಆದಾಯ ಸಿಗಲ್ಲ ಹಂಗೆ ಅನಿಸ್ತು? ಇಲ್ಲ ಸರ್, ಹಂಗೆ ಇಲ್ಲ ಸರ್. ಯಾಕೆಂದ್ರೆ ನಾವು ಮಾಡಿದ ಕೋರ್ಸ್ ಚಲೋ ಇದೆ ಸರ್. ನಾವು ದುಬೈ ರಿಟರ್ನ್ ಸರ್, ದುಬೈಲಿ ಡಿಸೈನ್ ಇಂಜಿನಿಯರ್ 2 ವರ್ಷ ಕೆಲಸ ಮಾಡಿ ಬಂದೆ ಸರ್. ಬಂದ ಕೂಡಲೇ ಇಲ್ಲಿ ಏನು ಲಾಕ್ಡೌನ್ ಕೊರೋನಾ ಬಂತು ಸರ್. ಕೊರೋನಾ ಬಂತು, ಬೇರೆ ಕಡೆ ಎಲ್ಲಿ ಇಂಟರ್ವ್ಯೂ ಕೊಡೋದು ಅಂತ ಹೇಳಿ ಇದರಲ್ಲಿ ಸ್ವಲ್ಪ ನೋಡೋಣ, ಟ್ರೈ ಮಾಡೋಣ, ಹೊಸ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಸರ್. ಇದು ಒಂದು ಸ್ವಲ್ಪ ಚಲೋ ಸಕ್ಸಸ್ ಸಿಕ್ ಸರ್. ಬಟ್ ಅದು ಏನು ನಮ್ದು ಏನು ಕಲ್ತಿದ್ದೇನಿದೆ ಸರ್, ಅದು ನಾವು ಏನು ಬಿಟ್ಟಿಲ್ಲ ಸರ್. ಅದು ಅದು ಇದೆ ಜೊತೆಗಿದೆ ಸರ್, ಅದನ್ನು ಮತ್ತು ಇದನ್ನು ಎರಡು ಒಟ್ಟು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೊಂಟೇವೆ ಸರ್. ನಿಮ್ಮ ಕಲ್ತಿದ್ದು ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಇಲ್ಲಿ ಸುತ್ತಮುತ್ತ ಜನರಿಗೆ? ಡಿಸೈನಿಂಗ್ ಅಂದ್ರೆ ನಿಮ್ಗೆ ಏನ್ ಮಾಡೋದು? ಹಾ ಸರ್, ಏನು ಅಂದ್ರೆ ನಾವು ಹೊಸ ಏನಾದ್ರೂ ಇಂಪ್ಲಿಮೆಂಟ್ ಮಾಡೋದಿತ್ತಂದ್ರೆ ಅದು ನಾವೇನು ನಮ್ಮ ಇದರಲ್ಲಿ ಮಾಡ್ತಿದ್ವಿ ಸರ್. ಅಂದ್ರೆ ಡಿಸೈನ್ ಅಲ್ಲಿ ಏನಾದ್ರೂ ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ R&D ಏನು ಮಾಡ್ತಿದ್ವಿ ಸರ್, ಅದು ನಮ್ಮ ಹೊಲದಲ್ಲಿ ಒಂದು R&D ಮಾಡಿ ನೋಡೋಣ ಅಂತ ಹೇಳಿ ಅದು ಇದರಲ್ಲಿ ಚಲೋ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾ ಇದ್ದೇವೆ ಸರ್, ಇನ್ನೂ ನೋಡ್ತಾ ಇದ್ದೇವೆ ಸರ್. ಒಂದೊಂದು ಎಕ್ಸ್ಪೀರಿಯನ್ಸಿಗೆ ಒಂದು ನಮ್ಮ ತಂಗಿ ಸಪೋರ್ಟಿಂಗು ಇದೆ ಸರ್. ಏನು ಡಿಪಾರ್ಟ್ಮೆಂಟ್ದವರು ಏನಿದ್ದಾರೆ ಸರ್, ಎಲ್ಲ ಡಿಪಾರ್ಟ್ಮೆಂಟ್ದವರು ಸರ್, ಎಲ್ಲರೂ ಕೋಆಪ್ರೇಟಿವ್ ಇದ್ದಾರೆ ಸರ್, ಎಲ್ಲ ಚಲೋ ಸಪೋರ್ಟ್ ಮಾಡ್ತಾರೆ ಸರ್. ಏನೋ ಕೇಳಿದ್ರು ಯಾವುದಕ್ಕೂ ಇದನ್ನು ಮಾಡಲ್ಲ ಸರ್. ಹೊಲದ ಮಟ್ಟ ಬಂದು ಏನಾದರೂ ಪ್ರಾಬ್ಲಮ್ ಇತ್ತಂದ್ರು ಅದನ್ನು ಸಾಲ್ವ್ ಮಾಡಿ ಹೋಗ್ತಾರೆ ಸರ್. ಅದೆಲ್ಲ ಸಪೋರ್ಟು ಚಲೋ ಸಿಕ್ಕಿದೆ ಸರ್, ನಮಗೂ ಒಂಥರ ಖುಷಿಯಾಗಿ ಇಂಥ ಕ್ಲೈಮೇಟಲ್ಲಿ ವರ್ಕ್ ಮಾಡೋದು ಸರ್. ಯಾಕಂದರೆ ಡಿಸೈನಿಂಗ್ ಮಾಡಬೇಕು ಅಂದರೆ ನಾವು ಡಿಸೈನ್ ಮಾಡ್ತೀವಿ, ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು, ಮಾರಾಟ ಮಾಡಬೇಕು, ಇಂಥವೆಲ್ಲ ಇರುತ್ತೆ. ಒಂದು ಕಂಪನಿ ಜೊತೆಗಿತ್ತು ಅಂತೇಳಿದ್ರೆ ನಮಗೆ ಸರಳ ಆಗುತ್ತೆ ಅಲ್ವಾ? ಆದರೂ ಕೂಡ ನಮಗೆ ಏನೇನು ಸಾಧ್ಯತೆ ಇದೆ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ರೈತರ ಬೇಡಿಕೆಗೆ ಅನುಗುಣವಾಗಿ ಯಾವ ರೀತಿಯಾಗಿ ಸಹಾಯ ಮಾಡಬಹುದು, ಆ ನಿಟ್ಟಿನೊಳಗೆ ಮಾಡೋಕ್ಕೆ ಸಾಧ್ಯತೆ? ಹೌದು ಸರ್, ನಾವು ಅಂದ್ರೆ ಮೇನ್ ಅಂದ್ರೆ ನಮ್ದು ಲೋಕಲ್ ಏನಿದೆ ಅದನ್ನು ನಾವು ಫೋಕಸ್ ಮಾಡಿ ಮಾಡಿದ್ವಿ ಅಂದ್ರೂ ನಮ್ಗೆ ಚಲೋ ಸಿಗತ್ತೆ ಸರ್. ಅಂದ್ರೆ ಏನು ಮಾರ್ಕೆಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಯಾಕಂದ್ರೆ ಈಗ ಸರ್ ಹೆಂಗಾಗಿದೆ ಅಂದ್ರೆ ಇಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿ ಆಗಿದೆ ಅಂದ್ರೆ ಎಲ್ಲ ರೈತರು ಈಗ ಶುಗರ್ ಕೇನ್ ಬೆಳೀತಾ ಇದಾರೆ ಸರ್. ಅಂದ್ರೆ ಮೇನ್ ಬೆಳೆ ಅಂದ್ರೆ ನಮ್ಮ ಹಳೆಯ ತಾಲೂಕಿದು ಶುಗರ್ ಕೇನ್ ಆಗಿದೆ ಸರ್, ಕಬ್ಬು ಬೆಳೆನ ಆಗಿದೆ ಸರ್. ಈಗೀಗ ಏನು ಸ್ವಲ್ಪ ತೋಟಗಾರಿಕಾ ಇದರಲ್ಲಿ ಒಲವು ಮಾಡ್ತಾ ಇದಾರೆ ಸರ್. ತೋಟಗಾರಿಕಾ ಇದರಲ್ಲಿ ನನಗೂ ಸ್ವಲ್ಪ ಒಲವು ಜಾಸ್ತಿ ಇದೆ ಸರ್. ಅಡಿಕೆ ಬಾಳೆ ಯಾಕಂದ್ರೆ ಇಲ್ಲಿ ಸರ್ ಬಾಳೆ ಸರ್ ಇಲ್ಲಿ ಯಾವುದು ಲೋಕಲ್ ಇಲ್ಲ ಸರ್. ಇಲ್ಲಾಂದ್ರೆ ಸಪ್ಲೈ ಇಲ್ಲಿ ಆಗೋದು ಸರ್, ಎಲ್ಲ ಔಟ್ ಸೈಡ್ ಇಂದ್ರೆ ಆಗುತ್ತೆ ಸರ್. ಸಿರಿಸಿ ಸೈಡ್ ಇಂದ್ರೂ ಬಾಳೆ ಎಲ್ಲ ಬರುತ್ತೆ ಸರ್. ಯಾಕಂದ್ರೆ ನಮ್ಗೆ ಇಲ್ಲೇ ನಾವು ಬೆಳೆದ್ವಿ ಅಂದ್ರೆ ನಮ್ಗೆ ಲೋಕಲ್ ಮಾರ್ಕೆಟಲ್ಲೂ ನಾವು ಹೋಗಿ ಡೈರೆಕ್ಟ್ ಕಸ್ಟಮರ್ಸಿಗೆ ಕೊಡ್ಬೋದು, ಮಾರಾಟ ಮಾಡ್ಬೋದು ಸರ್. ಚಲೋ ಡಿಮಾಂಡೆಡ್ ಇದೆ ಸರ್. ಬಟ್ ಯಾರು ಇಲ್ಲಿ ಇನ್ನೂ ಮಟ್ಟ ಇದು ಮಾಡ್ತಾ ಇಲ್ಲ ಸರ್. ಸರೌಂಡಿಂಗ್ ನಮ್ಮ ಗ್ರೂಪ್ ಅಲ್ಲಿ ಏನಿದ್ದಾರೆ ಸರ್ ಮಂದಿಗೂ ನಾವು ಇದು ಮಾಡಿ ಹೇಳ್ತಾ ಇದ್ದೇವೆ ಸರ್, ಹಿಂಗೆ ಮಾಡ್ರಿ ಇಂಥವು ಎಲ್ಲ ಮಾಡಿದ್ರೆ ನಿಮ್ಗೆ ಇಲ್ಲೇ ಚಲೋ ಲೋಕಲ್ ಮಾರ್ಕೆಟ್ ಸಿಗುತ್ತೆ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಉಳಿಯುತ್ತಂದ್ರೆ ಅವರು ಇಲ್ಲಿ ಲೋಕಲ್ ಖರೀದಿ ಮಾಡೋದಕ್ಕೆ ಅವರು ಟ್ರೈ ಮಾಡೋರು. ಯಾಕಂದ್ರೆ ಲೋಕಲ್ ಏನು ಇರ್ತಾರೆ ಅವರು ಸೇಲ್ ಮಾಡೋರು. ಯಾಕಂದ್ರೆ ಅವರು ಸಿರಿಸಿ ಅಂತ ಬಂದು ಇಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಅವರು ಅಲ್ಲಿಂದ ಬರೋದು ಟ್ರಾನ್ಸ್ಪೋರ್ಟ್ ಅವ್ರದ್ದು ಸೇವ್ ಆಗತ್ತೆ ಅಂದ್ರೆ ಮತ್ತೆ ಅವ್ರು ಯಾಕೆ ಬೇಡ ಅಂತಾರೆ. ನಾವು ಏನಾದ ಗುಣಮಟ್ಟದ ಅದನ್ನ ಬೆಳೆ ಕೊಡ್ಬೇಕು ಸರ್ ಅಷ್ಟೇ. ನಾವು ಬರುವಾಗ ನಿಮ್ಮ ಊರಲ್ಲಿ ಒಬ್ಬರಿಲ್ಲ ಒಬ್ಬರು ಕುರಿ ಸಾಕಾಣಿಕೆ ಮಾಡೋದು ನೋಡಿದ್ವಿ, ಸಾಧ್ಯತೆ ಇದೆ? ಹೌದು ಸರ್, ಇಲ್ಲಿ ಕುರಿ ಸಾಕಾಣಿಕೆನು ಚಲೋ ಇದೆ ಸರ್. ಒಬ್ಬೊಬ್ರು ಹೆಂಗ್ ಮಾಡಿದ ಶೆಡ್ ಕುರಿ ಶೆಡ್ ಅನ್ನ ಹಾಕೊಂಡು ಅವರು ಒಂದು 20-30 ಹಿಂಗೆ ವರ್ಷಕ್ಕೆ ಅಷ್ಟು ಕುರಿಯನ್ನ ಸಾಕ್ತಾ ಇದ್ದಾರೆ ಸರ್. ಅವರು ಇಲ್ಲಿ ಲೋಕಲ್ ಅಂದ್ರೆ ಕುರಿ ಬೇಡಿಕೆನು ಜಾಸ್ತಿ ಇದೆ ಸರ್. ಈಗ ಅಂದ್ರೆ ಲೋಕಲ್ ಇಲ್ಲಿ ಲೋಕಲ್ ಮೀಟ್ ಮಾರ್ಕೆಟ್ ಸ್ವಲ್ಪ ಡಿಮಾಂಡ್ ಇದೆ ಸರ್. ಅದಕ್ಕೆ ಪ್ರತಿಯೊಬ್ರು ಈಗೇನು ಕೃಷಿ ಜೊತೆಗೆ ಒಂದು ಎಲ್ಲ ಎರಡು ಕುರಿಗಳನ್ನು ಸಾಕೊಂತಿದ್ದಾರೆ ಸರ್. ಅದು ಒಂದು ಸೈಡ್ ಅರ್ನಿಂಗ್ ಆಗುತ್ತೆ ಸರ್. ಅವ್ರಿಗೂ ನಮ್ಮ ಹೊಲದಲ್ಲಿ ಇಲ್ಲ ಸರ್, ನಮ್ಮ ಕಡೆ ಒಂದು ಎಮ್ಮೆ ಇದೆ ಸರ್. ಹಾಂ ಸರ್, ಎಮ್ಮೆ ಆಕಳ ಇದೆ ಸರ್. ಮತ್ತೆ ಈ ರೀತಿ ಬಹು ವಾರ್ಷಿಕ ತೋಟದಲ್ಲಿ ಕುರಿಗಳನ್ನು ಮೇಯಿಸಲಿಕ್ಕೆ ಆಡುಗಳನ್ನು ಮೇಯಿಸಲಿಕ್ಕೆ ಏನು ತೊಂದರೆ ಆಗಲ್ಲ? ಇಲ್ಲ ಸರ್, ನಮ್ಮ ಕಡೆ ಬೇಕಾದಷ್ಟು ಹುಲ್ಲಿನ ಇದು ಇದೆ ಸರ್. ಮತ್ತು ಪ್ರತಿ ಯಾವಾಗಲೂ ವರ್ಷವಿಡೀ ಗ್ರೀನರಿ ಸರ್ ನಮ್ಮ ಕಡೆ. ಏನು ತೊಂದರೆ ಏನಾಗಲ್ಲ ಸರ್, ಸಫಿಷಿಯೆಂಟ್ ಫುಡ್ ಸಿಗುತ್ತೆ ಸರ್. ಕುರಿಗಳನ್ನು ಸಾಕಿದ್ರೆ ಮತ್ತೆ ಇಲ್ಲಿ ಚಲೋನೇ ಇದೆ ಸರ್. ಈಗ ಕಾಮನ್ ಆಗಿಬಿಟ್ಟಿದೆ ಸರ್, ಈಗ ಪ್ರತಿಯೊಬ್ಬರು ಸಾಕ್ತಾ ಇದ್ದಾರೆ ಸರ್. ಒಳ್ಳೆಯದು. ಪುಂಡ್ಲಿಕ್ ವಾಲೇಕರ್ ಅವರೇ, ಒಬ್ಬ ಯುವಕ ಆಗಿ

ಮಾತು ನರೇಗಾ ನಿರಂತರ ಉದ್ಯೋಗ. ನರೇಗಾ ಯೋಜನೆಯಡಿ ವೈಯಕ್ತಿಕವಾಗಿ ಮತ್ತು ಸಮುದಾಯಿಕವಾಗಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ. ವೈಯಕ್ತಿಕ ಕಾಮಗಾರಿಗಳಲ್ಲಿ ತೆರೆದ ಬಾವಿ, ಕೃಷಿ ಹೊಂಡ, ಬಚ್ಚಲು ಗುಂಡಿ, ಭೂ ಅಭಿವೃದ್ಧಿ, ಕೋಳಿ ಕುರಿ ಹಂದಿ ಶೆಡ್, ದನದ ಕೊಟ್ಟಿಗೆ, ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ. ಸಮುದಾಯಿಕವಾಗಿ ಸಂಪರ್ಕ ರಸ್ತೆ, ಕೆರೆ ಹೂಳೆತ್ತುವುದು, ಶಾಲಾ ಆಟದ ಮೈದಾನ, ಇನ್ನಿತರೆ ಕಾಮಗಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಥವಾ ಸಹಾಯವಾಣಿಗೆ ಕರೆ ಮಾಡಿ. ಕರೆ ಮಾಡಬೇಕಾದ ಸಹಾಯವಾಣಿ ಸಂಖ್ಯೆ 8762891000. ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ 8762891000. ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಜಾನಪದ ಸಂಗೀತದಲ್ಲಿ ಕೇಳಿ ತುಳಸಿ ಬಿಚ್ಚುಗೌಡ ಅವರಿಂದ ಜಾನಪದ ಹಾಡುಗಳು. ಹೆಣ್ಣು ಮಕ್ಕಳು ಹೋಗ್ಬೇಕಿದ್ರೆ ಆಡ್ತೀವಿ. ತಾಯೇ ಹೊಡೆದ ಮಗಳೇ ಚೂಳಿ ಚಂದ್ರನ ಮ್ಯಾನೋ, ತಾನೋ ತನ ಮಗಳ ತೊಡೆ ಮ್ಯಾನೋ, ಚಂದ್ರನ ಮ್ಯಾನೋ, ತಾಯು ತಂದೆ ಮಗಳ ತೊಡೆ ಮ್ಯಾನೋ, ತಾಯು ತನ ಮಗಳ ತೊಡೆ ಮ್ಯಾನಿ ಕುಳ್ಳಿ ಚಿಕಂಡೆ ಏನೇ ಕುದುಲೆಲ್ಲ ಬಳೋಗ್ಯರೋ, ತಡೆ ಮ್ಯಾನಿ ಕುಳ್ಳಿ ಚಿಕಂಡೆ ಕ್ಯಾನಿ ಕುದುಲಲ ಬಳೋ ಗ್ಯಾಳೋ, ಕುದುಲಲ ಬಳಗಳೋ ನಾಳವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ, ಕುದುಲಲ ಬಳಗಳ ತಾಯೇ ಕೇಳೆ ಏನಾಗಬೇಕೆ ಮಗಳೇ ನಾಳೇಳಿದ ಮಾತೇನೋ, ರೊಟ್ಟಿ ಒಳಗಿರುವ ಚಿರ ಕವಲಿಯೋ, ನಾನೇಳಿದ ಮಾತೇನೋ, ರೊಟ್ಟಿ ಒಳಗಿರುವ ಚಿರ ಕವಲಿಯೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ಚಿರ ಕೌಲಿ ಕೊಟ್ಟಾರೋ, ಕೊಟ್ಟೋ ಮೆಟ್ಟೇ ಗಳಿ ಎಂದೋ, ಮೆಟ್ಟ ಗಳಿಯದ ತಾಯೇ ಕೇಳೇ ಏನಾಗಬೇಕೆ ಮಗಳೇ ಬಳ ಉಳಿಯೋ, ಒಳಗಿರುವ ಚಿರ ಕೌಲಿ ಕೊಟ್ಟೋ ಏನಾಗಬೇಕೆ ಮಗಳೇ ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿನ ರಚೋ ಮರವೋಕ್ಕೆ ಮಗಳೇ ಬಳ ಉಳಿ ತಾಯೇ ಕೇಳೆ ಬಾಗಿಲ ಮುಂದಿರುವ ಚಚ ಮರವೋ, ಚಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಮಾರ ಕೊಟ್ಟರು ತೋ ಬಾಗಿಲ ಮೆಂಡ ಗಳಿ ಅಂದು ಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ, ಮಗಳೇ ಮೆಟ್ಟಾಂಗಳ ಗಳವಾಗಿ ಹೊಟ್ಟೆ ಒಳಗಲ್ಲ ತಳ ಒಳಗಲ ಕಳಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ನಿರಾಮನಿಯೋ, ಒಳಗಲ ಕಳಮಳೆ ಕಂಗಳ ಮಳೆಯೋ, ಹುಟ್ಟಿದ ಮಗಳೇ ನಿರಾಮನಿಯೋ, ಮಗಳಂತಾರುವಾಗೆ ಮನಿಯಾದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋ, ಮನೆಯೇ ಭಿನ್ನತಾವೋ ಮನೆ ಮಗಳೇ ಕೊಳ್ಳೋ ತೆಣೆಯೋ ಮಗಳೇ ಕೊಳ್ಳು ತೆಣೆ ಮೇಲೆ ಅಪ್ಪ ಕೇಳೋ ಮಗಳಂತಾರುವ ಬರ ಕೊಳೋ, ಮಗಳಂತಾರುವ ಬರ್ಕೊಳ್ಳೋ ಅಪ್ಪ ಕೇಳೋ ರುವ ನೋಡ ಜಾನ ಕೊಳಲಪ್ಪ ಕೇಳೋ ರುವ ನೋಡೆ ಜಾನ ಮರ ಕೊಳೋ, ಆಡ ಕಲತೆಯೋ ಕಲ ಕಲತೆ ಮರದೆಯೋ ಮಳಗಿರುವ ಕಲೋರಿಯೋ, ಆಡ ಕಲತೆಯೋ ಕಲ ಕಲತೆ ಮರದೆಯೋ ಕಲ ಒಳಗಿರುವ ಕಲತೆ ಭಗತರ ಮಗನೇ ಎಲ್ಲ ತಿಂದಾಡ ಮರ ಕೊಂಡು, ತಿಂದಾಡ ಕಲತೆ ಭಗತರ ಮಗಳೇ ಎಲ್ಲ ತಿಂದಾಡ ಮರ ತೆಯೋ. ಜಾನಪದ ಸಂಗೀತದಲ್ಲಿ ತುಳಸಿ ಬಿಚ್ಚುಗೌಡ ಅವರಿಂದ ಜಾನಪದ ಹಾಡುಗಳನ್ನು ಕೇಳಿದಿರಿ. ಕೆಳಗರೆ ಪ್ರಕಟಣೆ. ಗ್ರಾಮೀಣ ಭಾಗದ 18-45 ವಯೋಮಿತಿಯ ನಿರುದ್ಯೋಗಿ ಯುವಕರಿಗಾಗಿ 45 ದಿನಗಳ ಉಚಿತ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ತರಬೇತಿ. 45 ದಿನಗಳ ಈ ತರಬೇತಿಯಲ್ಲಿ ಕಂಪ್ಯೂಟರ್ ಸರ್ವಿಸಿಂಗ್ಗೆ ಸಂಬಂಧಿಸಿದಂತೆ ಫಾಲ್ಟ್ ಫೈಂಡಿಂಗ್ ಮತ್ತು ದುರಸ್ತಿ, ಬಿಡಿ ಭಾಗಗಳ ದುರಸ್ತಿ, ಸಾಫ್ಟ್ವೇರ್ ಇನ್ಸ್ಟಾಲೇಷನ್, ನೆಟ್ವರ್ಕ್ ಕೌಶಲ್ಯ, ಹೀಗೆ ಸಂಪೂರ್ಣ ಕಂಪ್ಯೂಟರ್ ದುರಸ್ತಿಯ ಕೌಶಲ್ಯಗಳನ್ನು ಉಚಿತ ಊಟ ವಸತಿಯೊಂದಿಗೆ ಉಚಿತವಾಗಿ ಕಲಿಸಿಕೊಡಲಾಗುವುದು. ಸುಸಜ್ಜಿತವಾದ ಕಲಿಕಾ ವಾತಾವರಣದಲ್ಲಿ ಕಲಿಕೆಗೊಂದು ಸುವರ್ಣ ಅವಕಾಶ. ಕೆಲವೇ ಸೀಟುಗಳು ಲಭ್ಯ ಇದ್ದು ಇದೇ ಏಪ್ರಿಲ್ ತಿಂಗಳಲ್ಲಿ